ಪುರ ವಾಳದಿರಲು. ನೆನ್ನಯ್ಯನಿಗೆ ಹಿತ ಒಪ್ಪಂದ ಗೋವಿದ ನೆಂದಯ್ಯನಿಗೆ ಹಿತ ಒಪ್ಪಂತೆ ಭಾವ ಸುತ್ತದಿ ನಡೆವೇನಯ್ಯ ಪಾವನ ರೂಪ ನಿಂದಯನು ದಾಸನಂತಾನು ಸೇವೆಯ ಕೈದುವಳಲ್ಲ ಆ ಕೊಟ್ಟ ದಿಕ್ಪಾಲನಲಿ ದೃಢ ಕೆಮ್ಮಲು ವೃಷ ಪರ್ವ ಕರ್ಪುರದ ಕೂಡಿ ಬಂದಿರುವ ತರಣಿಯಸ್ತಮಿತಯಲಂದು ನಿತ್ಯಾತ್ಮೀಕ ವಿರಚಿ ಶ್ರೀ ಭೃಗು ಜನಂದು ಗೀತೆ ಧನುಜಯೋಳೊಡ ಜ್ಞಾತಕೆ ಕಷ್ಟಗಳೊದಗಿತೆ ಧನುಜೆಯೊಳಡ ನ್ಯಾತಕೆ ನಾವನ ಕೇಳಿಗೆ ನಡೆ ತಂದೆನು ಮನದೊಳು ಯೋಚಿಸದೆ ದಿನ ದಿನದೊಳು ಬಂದೆನ್ನಯ ಘನತರ ಸ್ನೇಹವ ಬಯಸುತ್ತ ತೈದಿದರಿಂದಿ ಪರಿಯನ ಗೊದಗಿಸಿದನೆ ಎನಗಿ ಕಷ್ಟಗಳೊದಗಿತೆ ಧನುಜೆಯೊಳೊಡ ಜ್ಞಾತಕೆ ಕೂಪದೊಳಿರುವ ತೆರನ ಬೇಳೆ ನಗೆ ಕರುಣಿ ಮಣಿ ನೀನಾರು ಸುರಳು ಕಿನ್ನರಳು ಕೈಯ ನೀಡಲು ಮೇಲಕ್ಕೇರಿಸೆ ಕರ ಪಿಡಿದು ಭೂವರನು ಶ್ರೀಕದಲಿ ಶೀಲಯುತೆ ನೀ ಪರಿಕಿ ಸಲ್ಕಿ ಪಾಳುಕೂಪದಿ ಬಿದ್ದು ನರಳುವ ಕಾಲ ಒದಗಿದು ದೇತರಿಂದೆನ ಳಿಂತೆಂದಳಿಂದು ಮುಖಿ ಪೊರೆವುದೆನ್ನ ಕರುಣದಿಂದ ಖ್ಯಾತನ ಹುಜೇ ಕೃಪೆಗೆ ಕಸರಿನೊಳಗೆ ಗಾತಿ ಸುತ್ತ ಮೃಗಗಳನ್ನು ಬರಲು ಕಂಡೆಯೇ ನಿನ್ನ ಗಾತಿ ಸುತ್ತ ಮೃಗಗಳನ್ನು ಬರಲು ಕಂಡೆಯೇ ನಿನ್ನ ತಾತನಾರು ಕೂಪವಾಸ ವೇತಕಾಯ್ತು ಮುನ್ನ ಗಾತಿ ಸುತ್ತ ಮೃಗಗಳನ್ನು ಬರಲು ಕಂಡೆ ನಿನ್ನ ತಾತನಾರು ಕೂಪವಾಸ ವೇತಕಾಯ್ತು ಮುನ್ನ ಶೀತ ಕಿರಣ ಕುಲ ಸಂಭೂತ ಯಾತಿ ಪೆಸರಿನೊಳಗೆ ಗಾತಿ ಸುತ್ತ ಮೃಗಗಳನ್ನು ಬರಲು ಕಂಡನಿಂದ ತಾತನಾರು ಕೂಪವಾದ ಭೇದ ಕಾಯ್ತು ಮುನ್ನ ಶೀತ ಕಿರಣ ಕುಲ ಸಂಭೂತ ಖ್ಯಾತ ನಹುಷ ನೃಪನು ಭಕ್ತರ ಕೊನೆವವಗೆ ಪುರಗಯ ಭೂಷಣನ ಕುಮಾರ ಗಜಯ ವದನನ ಚರಣ ಕಮಲ ಆರತಿ ಎತ್ತಿರೆ ಆರತಿ ಎತ್ತಿರೆ ಗಜ ಮುಖದವಗೆ ಗಣಪಗೆ ಇದುವರೆಗೆ ಹಿರಿಯ ಬಲಿಪ ನಾರಾಯಣ ಭಾಗವತ ವಿರಚಿತ ಕಚ್ಚದೇವಯಾನಿ ಯಕ್ಷಗಾನ ಪ್ರಸಂಗದಿಂದ ಆಯ್ದ ಹಾಡುಗಳನ್ನು ಕೇಳಿದಿರಿ. ಭಾಗವತರು ಬಲಿಪ ಪ್ರಸಾದ್ ಭಟ್, ಮದ್ದಳೆ ಆನಂದ ಗುಡಿಗಾರ್ ಕೆರ್ವಾಶೆ, ಚೆಂಡೆ ರಾಮಕೃಷ್ಣ ಕಾಮತ್ ನಿಡ್ಡೋಡಿ. ಆಕಾಶವಾಣಿ ಮಂಗಳೂರು. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ರವೀಂದ್ರ ಪ್ರಭು ಅವರು ಹಾಡಿರುವ ಭಕ್ತಿಗೀತೆಯೊಂದನ್ನು ಕೇಳೋಣ. ವಂದಿಪೆ ನಮ್ಮ ಮುದ್ದೋ ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದೋ ಶಾರದೆ ಇಂದಿ ವರಾಕ್ಷಿ ಶತಾನಂದನ ಪ್ರಿಯ ದೇವಿ, ಇಂದಿ ವರಾಕ್ಷಿ ಶತಾನಂದನ ಪ್ರಿಯ ದೇವಿ, ಕುಂದು ನೋಡದೆ ಶ್ರುತಿ ವಂದ್ಯೇ ಜ್ಞಾನವ ನೀಡೇ, ಕುಂದು ನೋಡದೆ ಶ್ರುತಿ ವಂದ್ಯೇ ಜ್ಞಾನವ ನೀಡೇ, ವಂದಿಪೆ ನಮ್ಮ ಮುದ್ದು ಶಾರದೆ ಶರಚಂದಿರವದನೆ ಶಾರದೆ, ವಂದಿಪೆ ನಮ್ಮ ಮುದ್ದು ಶಾರದೆ ಶಾರದೆ. ಪಿತ

ಹನುಮಂತ